ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕುತಲಾ ಮೊಹಲ್ಲಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೇ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಥಾ ಔರ್ ಲೋಗ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಬ್ ಯಹಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೇ ಜೈವಿಕ್ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು. ಕೃಷಿ ಇಲಾಖೆ ಹಳಿಯಾಳದ ಕೃಷಿ ಅಧಿಕಾರಿ ತೀರ್ಥಯ್ಯ ಎಸ್ ಚಿಕ್ಕಮಠ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರು ಈಗ ನಮ್ಮ ಜೊತೆಯಲ್ಲಿ ತೀರ್ಥಯ್ಯ ಎಸ್ ಚಿಕ್ಕಮಠ ಅವರು ಇದ್ದಾರೆ. ಇವರು ನಮ್ಮ ಹಳಿಯಾಳ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸೌಲಭ್ಯಗಳು ರೈತರಿಗೆ ಅನೇಕ ರೀತಿಯಿಂದ ಸಿಗ್ತಾ ಇದ್ದಾವೆ. ಯಾವ್ಯಾವ ಸೌಲಭ್ಯಗಳು ಹೇಗೆ ಪಡ್ಕೋಬಹುದು ರೈತರು ಅನ್ನೋಂಥ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಚಿಕ್ಕಮಠ ಅವರು. ನಮಸ್ಕಾರ. ಇಲಾಖೆಯಿಂದ ಸಿಗ್ತಕ್ಕಂಥ ಪ್ರತಿ ವರ್ಷ ಸಹಜವಾಗಿ ಮುಂಗಾರು ಪ್ರಾರಂಭದ ಹಂತದೊಳಗೆ ಬೀಜ ಗೊಬ್ಬರ ಕೀಟನಾಶಕ ಅವು ಇವು ಏನೇನೋ ಬರ್ತದೆ. ಈ ಸದ್ಯಕ್ಕೆ ಏನೇನು ಕೊಡ್ತಾ ಇದ್ದೀರಿ ಸೌಲಭ್ಯಗಳನ್ನು? ಸರ್, ಈ ಸಾಲಿ ನಮ್ಮ ಕೃಷಿ ಇಲಾಖೆಯಿಂದ ಪ್ರತಿ ವರ್ಷದಿಂದನೇ ಇರುವಂತಹ ಹೆಚ್ಚಿನ ಎಲ್ಲ ಯೋಜನೆಗಳು ಸಹಿತ ಮುಂದುವರಲಿಕ್ಕಿದೆ. ಅದರಂತೆ ನಿಮಗೆಲ್ಲ ಗೊತ್ತಿದ್ದಂಗೆ ರೈತರು ಅಂದರೆ ಮುಂಗಾರು ಮಳೆ ಪ್ರಾರಂಭ ಆದ್ರೆ ಅವ್ರದ್ದು ಚಟುವಟಿಕೆ ಪ್ರಾರಂಭ ಆಗ್ತದೆ. ಘನ ಸರ್ಕಾರ ಒಂದು ರೈತರಿಗೆ ಒಂದು ಅಭಿವೃದ್ಧಿ ಹೊಂದಲಿ, ಅವರ ಆದಾಯ ಒಂದು ದ್ವಿಗುಣ ಆಗಬೇಕು, ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ ಪ್ರತಿ ಒಂದು ಹಂತದಲ್ಲಿ ಅಂದರೆ ಬೀಜ ಬಿತ್ತನೆ ಮಾಡಲಿಕ್ಕೆ ಭೂಮಿ ಉಳುಮೆ ಮಾಡುವಂತಹ ಸಂದರ್ಭದಿಂದ ಹಿಡ್ಕೊಂಡು ಬೀಜ ಬಿತ್ತಿ ಬೆಳೆ ಬೆಳವಣಿಗೆಯಾಗಿ ಕೊಯ್ಲು ಹಂತ ನಂತರ ಕಟಾವು ಹಂತದಿಂದ ರೈತರಿಗೆ ಏನೇನು ಅವಶ್ಯಕತೆ ಇದೆ ಅನ್ನೋದನ್ನ ಮನಗೊಂಡು ಪ್ರತಿಯೊಂದು ಹಂತದಲ್ಲೂ ಸಹಿತ ಕೃಷಿ ಇಲಾಖೆಯ ಮೂಲಕ ರೈತರಿಗೆ ಸಹಾಯಧನದಲ್ಲಿ ಎಲ್ಲ ಪರಿಕರಗಳನ್ನು ಘನ ಸರ್ಕಾರ ಕೃಷಿ ಇಲಾಖೆಯ ಮೂಲಕ ಕೊಡ್ತಾ ಇದೆ. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಈಗ ಬಿತ್ತನೆ ಭೂಮಿ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ರೈತರಿಗೆ ಬೇಕಾದಂತಹ ಕೃಷಿ ಯಂತ್ರೋಪಕರಣಗಳ ಇರಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂತಂದ್ರೆ ಮಿನಿ ಟ್ರ್ಯಾಕ್ಟರ್ ಇಡಬಹುದು, ಆಮೇಲೆ ಪವರ್ ಟಿಲ್ಲರ್ಗಳನ್ನ, ಆನಂತರ ನಿಮ್ದು ದೊಡ್ಡ ಟ್ರ್ಯಾಕ್ಟರ್ ರೈತರಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಬೇಕಾಗಂತಹ ಇಂಪ್ಲಿಮೆಂಟ್ಸ್ ಏನಂತೀವಿ ನಾವು, ರೋಟೋವೀಟರ್ ಇರಬಹುದು, MB ಫ್ಲೋ ಇರಬಹುದು, ಮತ್ತೆ ಬೇರೆ ಎಲ್ಲ ಏನು ಟ್ರ್ಯಾಕ್ಟರ್ ಬಡಾವಣೆ ಇಂಪ್ಲಿಮೆಂಟ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ಸಹಿತ ಶೇಕಡ 50% ಸಹಾಯಧನದಲ್ಲಿ ಸಾಮಾನ್ಯ ರೈತರಿಗೆ ನಮ್ಮ ಇಲಾಖೆ ಮೂಲಕ ನಾವು ಯಂತ್ರೋಪಕರಣಗಳನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಎಸ್ಸಿ ಎಸ್ಟಿ ರೈತರಿರ್ತಾರೆ ಅವರಿಗೆ ಶೇಕಡ 90% ಸಹಾಯಧನದಲ್ಲಿ ನಾವು ಯಂತ್ರೋಪಕರಣಗಳನ್ನ ಇಲಾಖೆ ಮೂಲಕ ಕೊಡ್ತಾ ಇದ್ದೀವಿ. ಅದೇ ರೀತಿ ನೀವು ಬೆತ್ತ ಅದನ್ನು ಉಪಯೋಗ ಮಾಡಿದ ನಂತರ ನೀವು ಮುಂಗಾರು ಮಳೆ ಪ್ರಾರಂಭ ಆಯ್ತಂತಂದ್ರೆ ಮುಖ್ಯವಾಗಿ ಬೇಕಾಗಿರುವಂತಹ ರೈತರಿಗೆ ಬಿತ್ತನೆ ಬೀಜ, ಆ ಒಂದು ಬಿತ್ತನೆ ಬೀಜ ರೈತರಿಗೆ ಒಂದು ಒಳ್ಳೆ ಬಿತ್ತನೆ ಬೀಜ ಸರ್ಟಿಫೈಡ್ ಸೀಡ್ಸ್ ಅಂತೇವಿ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ಆಯಾ ಭಾಗದ ಕ್ಷೇತ್ರಕ್ಕೆ ಬೇಕಾದಂತಹ ಬಿತ್ತನೆ ಯಾವ್ಯಾವ ಬಿತ್ತನೆ ಬೀಜಗಳು ಬೇಕಲ್ಲ ಅವನ್ನ ಆ ಒಂದು ಕ್ಷೇತ್ರ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸರ್ಟಿಫೈಡ್ ಸೀಡ್ಸ್ ಅನ್ನ ಸಹಾಯಧನದಲ್ಲಿ ಎಲ್ಲ ರೈತರಿಗೂ ಸಹಿತ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇರ್ತದೆ. ಅದನ್ನ ರೈತರು ಸದುಪಯೋಗ ಪಡೆದುಕೊಳ್ಳಬೇಕು. ನೀವು ಬಿತ್ತನೆಯನ್ನ ಮಾಡಿದ ನಂತರ ರೈತರು ಕೆಲವೊಂದು ರೋಗಗಳಿರಬಹುದು ಕೀಟಗಳಿರಬಹುದು ಬೆಳೆಗಳಿಗೆ ಬಂತಂದ್ರೆ ರೈತರಿಗೆ ಸಹಾಯಧನದಲ್ಲಿ ಆ ಒಂದು ರೋಗಗಳಿಗೆ ಕೀಟಗಳಿಗೆ ಬೇಕಾದಂತಹ ಕೀಟನಾಶಕ ಇರಬಹುದು ಶಿಲೀಂಧ್ರ ನಾಶಕಗಳಿರಬಹುದು ಅವಕ್ಕೆ ಬೇಕಾದಂತಹ ಔಷಧಿಗಳನ್ನು ಸಹಿತ ರೈತ ಸಂಪರ್ಕ ಕೇಂದ್ರ ಮೂಲಕ ಶೇಕಡ 50% ಸಹಾಯಧನದಲ್ಲಿ ರೈತರಿಗೆ ಲಭ್ಯ ಇರ್ತದೆ. ಅದನ್ನ ತಾವು ಸದುಪಯೋಗ ಪಡೆದುಕೊಳ್ಳಬಹುದು. ಅದೇ ರೀತಿ ಬೆಳೆಗಳಿಗೆ ನೀರುಣಿಸಲಿಕ್ಕೆ ಅನುಕೂಲವಾಗುವಂತಹ ಒಂದು ದೃಷ್ಟಿಯಿಂದ ನಾವು ತುಂತುರು ನೀರಾವರಿ ಘಟಕಗಳನ್ನ ಹಾಗೂ ಹನಿ ನೀರಾವರಿ ಘಟಕಗಳನ್ನು ಸಹಿತ ಸಹಾಯಧನದಲ್ಲಿ ರೈತರಿಗೆ ನಾವು ಇಲಾಖೆಯಿಂದ ನೀಡ್ತಾ ಇದ್ದೀವಿ. ಅದೇ ರೀತಿ ಬೆಳೆ ಬೆಳೆದಾದ ನಂತರ ಬೆಳೆ ಕಟಾವು ಮಾಡಲಿಕ್ಕೆ ಬೇಕಾದಂತಹ ಯಂತ್ರೋಪಕರಣ ಇರಬಹುದು, ಭತ್ತ ಕಟಾವು ಮಾಡುವ ಯಂತ್ರ ಇರಬಹುದು, ಆಮೇಲೆ ಮೆಕ್ಕೆಜೋಳವನ್ನ ಒಕ್ಕಣೆ ಮಾಡುವಂತಹ ಯಂತ್ರಗಳಿರಬಹುದು ಇತ್ಯಾದಿ ಯಂತ್ರಗಳನ್ನು ಸಹಿತ ನಮ್ಮಲ್ಲಿ ಶೇಕಡ 50% ಸಾಮಾನ್ಯ ರೈತರಿಗೆ ಶೇಕಡ 90% ಸಹಾಯದಲ್ಲಿ ಎಸ್ಸಿ ಎಸ್ಟಿ ಜನರಿಗೆ ನೀಡುವಂತಹ ಸೌಲಭ್ಯ ಸಹಿತ ನಮ್ಮ ಇಲಾಖೆಯಲ್ಲಿ ಇರುತ್ತದೆ. ಅದೇ ರೀತಿ ಈಗ ರೈತರು ಒಂದು ಬೆಳೆದಂತಹ ಬೆಳೆಯನ್ನ ಮೌಲ್ಯವರ್ಧನೆ ಮಾಡಿ ಒಂದು ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ಅನುಕೂಲ ಆಗುವಂತಹ ಒಂದು ದೃಷ್ಟಿಯಿಂದ ಕೃಷಿ ಸಂಸ್ಕರಣಾ ಯೋಜನೆಯಡಿ ರೈತರಿಗೆ ಹಿಟ್ಟಿನ ಗಿರಣಿ ಇರಬಹುದು, ಖಾರ ಕುಟ್ಟುವಂತಹ ಮಷೀನ್ ಇರಬಹುದು, ಶಾವಿಗೆ ಮಷೀನ್ ಇರಬಹುದು, ಆನಂತರ ಕಬ್ಬಿನ ಗಾಣದ ಯಂತ್ರಗಳಿರಬಹುದು, ಆಮೇಲೆ ಕಬ್ಬಿನ ರಸವನ್ನು ತೆಗೆಯುವಂತಹ ಯಂತ್ರಗಳ ಇರಬಹುದು ಅವನ್ನೆಲ್ಲವನ್ನು ಸಹಿತ ನಾವು ಸಹಾಯಧನದಲ್ಲಿ ರೈತರಿಗೆ ನಾವು ಇಲಾಖೆಯಿಂದ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಬೆಳೆಗಳನ್ನ ಕಾಲಿಕ ಮಳೆಯಿಂದ ಸಂರಕ್ಷಿಸಲಿಕ್ಕೆ ಅನುಕೂಲವಾಗುವಂತಹ ಎಚ್ ಡಿ ಪಿ ಟಾರ್ಪಲಿನ್ಗಳನ್ನು ಸಹಿತ ನಾವು ಇಲಾಖೆ ವತಿಯಿಂದ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ರೈತರು ಬೆಳೆಗಳಿಗೆ ನೀರು ಒದಗಿಸಲಿಕ್ಕೆ ಬೇಕಾದಂತಹ ಬಾವಿಯಿಂದ ನೀರು ಎತ್ತಲಿಕ್ಕೆ ಅಥವಾ ಕೃಷಿ ಹೊಂಡ ಏನಾದರೂ ಇದ್ರೆ ಅದರಿಂದ ನೀರು ಎತ್ತಲಿಕ್ಕೆ ಅನುಕೂಲವಾಗುವಂತಹ ಪಂಪ್ಸೆಟ್ಗಳನ್ನು ಸಹಿತ ನಾವು ಸಹಾಯಧನದಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಈ ರೀತಿ ಪ್ರತಿಯೊಂದು ಕೃಷಿ ಚಟುವಟಿಕೆಯ ಹಂತದಲ್ಲೂ ಸಹಿತ ಸರ್ಕಾರ ರೈತರಿಗೆ ಸೌಲಭ್ಯಗಳನ್ನು ಪ್ರತಿಯೊಂದು ಹಂತದಲ್ಲಿನೂ ಕೊಡ್ತಾ ಇದೆ. ಸದರಿ ಸೌಲಭ್ಯಗಳನ್ನು ಎಲ್ಲ ರೈತರು ಸಹಿತ ಸದುಪಯೋಗ ಪಡಿಸ್ಕೊಳ್ಬೇಕು. ಇದಕ್ಕೆ ರೈತರು ಮಾಡಬೇಕಾದಂಥ ಭಾಳ ಯಾವುದೇ ರೀತಿಯ ತೊಂದರೆ ಪಡಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ. ತಮ್ಮ ಒಂದು ಹೋಬಳಿ ಮಟ್ಟದಲ್ಲಿ ನಮ್ಮ ಇಲಾಖೆ ರೈತ ಸಂಪರ್ಕ ಕೇಂದ್ರ ಅಂತ ಇರ್ತದೆ. ಪ್ರತಿಯೊಬ್ಬರು ರೈತರು ನೀವು ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮಗೆ ಬೇಕಾದಂತಹ ಸೌಲಭ್ಯ ಕುರಿತು ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಸಾಕು, ನಿಮಗೆ ಸೀನಿಯಾರಿಟಿ ಮೇಲಿಂತ ಅಂದರೆ ಜ್ಯೇಷ್ಠತೆಯ ಆಧಾರದ ಮೇಲೆ ನಿಮಗೆ ಎಲ್ಲ ಸೌಲಭ್ಯಗಳನ್ನು ಸಹಿತ ಸಿಗ್ತದೆ. ಅದರ ಸದುಪಯೋಗಗಳನ್ನು ಎಲ್ಲ ರೈತರು ಪಡೆದುಕೊಳ್ಳಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಏನೇನು ಅವರು ಡಾಕ್ಯುಮೆಂಟ್ಸ್ ಅಂತ ಹೇಳಂತೀವಿ, ಪಹಣಿ ಪಟ್ಟ ಅಂತ ಏನು ಬೇಕಾದ? ಇಲ್ಲಿ ಕೃಷಿ ಇಲಾಖೆಯಲ್ಲಿ ಸೌಲಭ್ಯ ಪಡಲಿಕ್ಕೆ ಹೆಚ್ಚಿನ ಡಾಕ್ಯುಮೆಂಟ್ಸ್ ಏನು ಬೇಕಾಗುವುದಿಲ್ಲ. ಈಗ ಬಿತ್ತನೆ ಬೀಜ, ನಂತರ ಔಷಧಿಗಳನ್ನ ಇವನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಒಬ್ಬ ರೈತರದ ಒಂದು ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು, ಅದ್ರ ಜೊತೆಗೆ ಪಹಣಿ ಪತ್ರಿಕೆ ಇದ್ರೂ ಅವು ಎಲ್ಲ ಸೌಲಭ್ಯಗಳನ್ನ ಇದಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಫ್ರೂಟ್ ಐ ಡಿ ಅಂತ ಹೇಳಿ ಒಂದು ಪ್ರತಿಯೊಬ್ಬ ರೈತನಿಗೂ ಸಹಿತ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರೋದ್ರಿಂದ ಎಲ್ಲ ದಾಖಲೆಗಳು ಅಲ್ಲಿ ಲಭ್ಯ ಆಗ್ತವೆ. ಅದೇ ರೀತಿ ಕೃಷಿ ಯಾಂತ್ರೀಕರಣ, ಈಗ ನಾವು 5,000 ಮೊತ್ತಕ್ಕಿಂತ ಹೆಚ್ಚಿಗೆ ಏನು ಅಮೌಂಟ್ ಇದ್ದ ಏನು ಸಹಾಯಧನದ ನಾವು ಯಂತ್ರೋಪಕರಣ ಇರುವುದು ಸೌಲಭ್ಯ ತಗೊಳ್ಬೇಕಾದ್ರೆ ಕೆಲವೊಂದು ಮಿನಿಮಮ್ ಡಾಕ್ಯುಮೆಂಟ್ಸ್ ಅನ್ನ ರೈತರು ಸಲ್ಲಿಸಬೇಕಾಗ್ತದೆ ರೈತ ಸಂಪರ್ಕ ಕೇಂದ್ರಕ್ಕೆ. ಅದರಲ್ಲಿ ಮುಖ್ಯವಾಗಿರುವಂತದ್ದು ಅವರದು ಅರ್ಜಿ ಒಂದು ಫಾರ್ಮ್ ಇರ್ತದೆ, ಅದರ ಜೊತೆಗೆ ಒಂದು ಆಧಾರ್ ಕಾರ್ಡು, ಆನಂತರ ಪಹಣಿ ಪತ್ರಿಕೆ, ಆನಂತರ ಕೆಲವೊಂದು NOC ತೋಟಗಾರಿಕೆ ಇಲಾಖೆಯಲ್ಲಿ ಕೆಲವೊಂದು ಇಲಾಖೆಯಲ್ಲಿ ಇದೇ ಸೌಲಭ್ಯವನ್ನ ತಗೊಳ್ತಿರ್ತಾರೆ. ಅದಕ್ಕೆ ಅವ್ರದೊಂದು ಇಲಾಖೆಯಿಂದ ಕೆಲವೊಂದು NOC ಅನ್ನು ಹಚ್ಚಿಕೊಂಡು ನೀವು ಅರ್ಜಿಯನ್ನು ಸಬ್ಮಿಟ್ ಮಾಡಿದರೆ ಸಾಕು. ಎಲ್ಲ ಸಹಿತ ಆನ್ಲೈನ್ ಇರೋದ್ರಿಂದ ಆನ್ಲೈನಲ್ಲೇ ನಾವು ಅರ್ಜಿ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಗೊಂದಲ ಇಲ್ಲ, ಹೆಚ್ಚಾಗಿ ಎಲ್ಲ ರೈತರಿಗೂ ಸಹಿತ ಸೌಲಭ್ಯ ಲಭ್ಯ ಆಗ್ತದೆ. ಇಲ್ಲಿ ದೊಡ್ಡ ರೈತರು ಸಣ್ಣ ರೈತರು ಹಂಗೇನ್ರ ವ್ಯತ್ಯಾಸ, ಸೌಲಭ್ಯ ಕೊಡೋದ್ರಲ್ಲಿ ಆದ್ಯತೆ ಅಥವಾ ಸೌಲಭ್ಯ ಇವ್ರಿಗೆ ಸಿಗುತ್ತೆ ಇವ್ರಿಗೆ ಸಿಗಲ್ಲ ಹಂಗೇನ್ರಿ ಇದೆ? ಪ್ರಿಫರೆನ್ಸ್ ಕೊಡ್ಲಿಕ್ಕೆ ಹೇಳ್ತಾರೆ, ಬಟ್ ಸಹಾಯಧನ ಕೊಡೋದು ದೊಡ್ಡ ರೈತರಿಗೆ, ಸಣ್ಣ ರೈತರಿಗೆ ಎಲ್ಲ ಸಹಿತ ಸೇಮ್ ಇರ್ತದೆ. ಅದರಲ್ಲಿ ಆದ್ಯತೆಯನ್ನು ನಾವು ಸಣ್ಣ ರೈತರಿಗೆ ಹೆಚ್ಚಿಗೆ ಕೊಡ್ತೀವಿ. ಅದೇ ರೀತಿ ಮಹಿಳಾ ರೈತರು ಇದ್ರೆ ಅವರಿಗೆ ಆದ್ಯತೆಯನ್ನು, ಮಹಿಳಾ ರೈತರಿಗೆ ನಾವು ಆದ್ಯತೆ ಮೇಲೆ ಸೌಲಭ್ಯವನ್ನು ಅವ್ರಿಗೆ ಕೊಡ್ತೀವಿ. ಬಟ್ ಸಹಾಯಧನ ಒಂದು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಸಹಿತ ಒಂದೇ ಇದೆ. ಅಲ್ಲಿ SC ST ಅವ್ರಿಗೆ ಮಾತ್ರ ಕೆಲವೊಂದು ಸ್ಕೀಮ್ ಅಲ್ಲಿ 90% ಸಹಾಯಧನ ಇರ್ತದೆ. ಸಾಮಾನ್ಯ ರೈತರ, ಅದರಲ್ಲಿ ದೊಡ್ಡ ರೈತರು ಇರಬಹುದು, ಸಣ್ಣ ರೈತರು ಇರಬಹುದು, ಮಹಿಳೆಯರು ಇರಬಹುದು, ಅವರಿಗೆ 50% ಸಹಾಯಧನದಲ್ಲಿ ನಮ್ಮ ಇಲಾಖೆಯಿಂದ ಸೌಲಭ್ಯಗಳು ಸಿಗ್ತವೆ. ನೌಕರಸ್ಥರು ಇರ್ತಾರೆ, ತಮ್ದು ಜಮೀನು ಇರುತ್ತೆ, ಅವರಿಗೂ ಕೂಡ ಸೌಲಭ್ಯ ಇರುತ್ತೆ. ಅವರಿಗೂ ಕೂಡ ಸೌಲಭ್ಯ ಇರ್ತದೆ, ಪಡೆದುಕೊಳ್ಳಬಹುದು. ಯಾಕಂದ್ರೆ ರೈತರಾಗಿ ಅವರು ಭೂಮಿಯಲ್ಲಿ ಬೆಳೆಸ್ತಿರ್ತಾರೆ, ಆ ರೈತ ಒಂದು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಅಂತ ಅವರಿಗೂ ಸಹಿತ ನಾವು ಬೇಕಾದಂತಹ ಸೌಲಭ್ಯವನ್ನ ಕೊಡ್ತೀವಿ. ಒಂದು ಅಂದ್ರೆ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಒಬ್ಬ ರೈತ ಒಂದು ಕೃಷಿ ಯಂತ್ರೋಪಕರಣ ತಗೊಂಡ್ರೆ ಅಂದ್ರೆ ಅದನ್ನು 3 ವರ್ಷ ಅವನು ಮತ್ತೆ ಅದನ್ನು ತಗೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ನಾವು ತುಂತುರು ನೀರಾವರಿ ಘಟಕ ಇರಬಹುದು ಅಥವಾ ಹನಿ ನೀರಾವರಿ ಘಟಕ ಇರಬಹುದು, ಒಬ್ಬ ರೈತ ಅವನು ತನ್ನ ಇದರಲ್ಲಿ 7 ವರ್ಷದಲ್ಲಿ ಅವನು ತಗೊಂಡ್ರು, 7 ವರ್ಷ ಲಾಕಿಂಗ್ ಸಿಸ್ಟಮ್ ಇರ್ತದೆ. ಆ ಒಂದು ಸೌಲಭ್ಯ ತಗೊಂಡ ಮೇಲೆ ಅವನಿಗೆ 7 ವರ್ಷ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ಒಂದು ಆ್ಯಡನ್ನ ಇಟ್ಕೊಂಡು ಪ್ರತಿ ವರ್ಷನೂ ಆ ಸೌಲಭ್ಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ತುಂತುರು ನೀರಾವರಿ ಘಟಕ ಅಥವಾ ಹನಿ ನೀರಾವರಿ ಘಟಕ 7 ವರ್ಷಕ್ಕೆ ಒಮ್ಮೆ ಮಾತ್ರ ಕೊಡೋದು, ಆಮೇಲೆ ಕೃಷಿ ಯಂತ್ರೋಪಕರಣಗಳು ಇರ್ತಾವಲ್ಲ 3 ವರ್ಷದಲ್ಲಿ ಒಮ್ಮೆ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಅಂದ್ರೆ ಇಷ್ಟೇ ಜನಕ್ಕೆ ಕೊಡೋದು, ವರ್ಷಕ್ಕೆ ಒಂದು ಮಿತಿನೂ ಇರುತ್ತೆ ಅಲ್ಲ? ಹಾ, ಮಿತಿನೂ ಅಂತ ಇರುತ್ತೆ. ಈಗ ನಮ್ಮ ಒಂದು ಘನ ಸರ್ಕಾರ ನಮಗೇನು ಅನುದಾನ ನೀಡುತ್ತದಲ್ಲ, ಆ ಒಂದು ಅನುದಾನ ನಮಗೇನು ಒಂದು ಟಾರ್ಗೆಟ್ ಇರ್ತದೆ, ಆ ಒಂದು ಇದರಲ್ಲಿ ಸೀನಿಯಾರಿಟಿ ಮೇಲಿಂತ ಸೌಲಭ್ಯವನ್ನ ನೀಡಲಾಗ್ತದೆ. ಮಹಿಳೆಯರಿಗೆ ವಿಶೇಷ ಆದ್ಯತೆ? ಹಾ, ಮಹಿಳೆಯರಿಗೆ ವಿಶೇಷ ಆದ್ಯತೆ ಅಂದ್ರೆ ಈಗ ಜ್ಯೇಷ್ಠತೆಯಲ್ಲಿ ಅವ್ರಿಗೆ ಫಸ್ಟ್ ಪರಿಗಣನೆ ಮಾಡ್ತೀವಿ. ಯಾರಿಗೆ? ಮಹಿಳೆಯರಿಗೆ. ಅವರು ಮಹಿಳೆಯರ ರೈತರು ಇದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ನಾವು ಸೌಲಭ್ಯವನ್ನ ಕೊಡ್ತೀವಿ. ಒಬ್ಬ ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ, ಅದು ಇನ್ನೂ ಬೇರೆ ಆಗಿರಲ್ಲ, ಪಹಣಿ ಬೇರೆ ಆಗಿರಲ್ಲ, ಅವ್ರಿಗೆ ಹೆಂಗ್ ಮಾಡುದು? ಪಹಣಿ ಬೇರೆ ಆಗಿಲ್ಲ ಅಂತ ನಾವು ಪಹಣಿಗೆ ಅದರಲ್ಲಿ ಇದ್ದವ್ರಂತ ಒಬ್ಬ ರೈತರಿಗೆ ಮಾತ್ರ ನಾವು ಸೌಲಭ್ಯವನ್ನ ನೀಡ್ತೀವಿ. ಅದೇ ಪಹಣಿ ಮೇಲೆ 3 ಜನರಿಗೂ ಒಂದೇ ಸೌಲಭ್ಯ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಒಬ್ಬರಿಗೆ ಕೊಡ್ಬೋದು? ಒಬ್ಬರಿಗೆ ಕೊಡ್ತದೆ, ಒಬ್ಬರಿಗೆ ಕೊಡ್ತದೆ. ಅದು ಉಳಿಕೆದವ್ರದ್ದು ಒಂದು ಒಪ್ಪಿಗೆ ಪತ್ರ ಅಂತ ತಗೊಳ್ತೀವಿ ನಾವು, ತಗೊಂಡು ಅವ್ರಿಗೆ ಕೊಡ್ಲಿಕ್ಕಾಗ್ತದೆ ಸೌಲಭ್ಯ. ನೀರಿನ ಸಂರಕ್ಷಣೆಗಾಗಿ ಏನಾದ್ರು ಅಂದ್ರೆ ಚೆಕ್ ಡ್ಯಾಮ್ ಅಂತ ನಿರ್ಮಾಣ, ಅವು ನಮ್ಮ ಚೆಕ್ ಡ್ಯಾಮ್ ಅವನ್ನೆಲ್ಲ ನಮ್ದು ಜಲಾನಯನ ಇಲಾಖೆ ಯಂತ್ರ ಕಾಮಗಾರಿ ಕೈಕೊಂಡು ಕೃಷಿ ಇಲಾಖೆ ಯಂತ್ರ ಚೆಕ್ ಡ್ಯಾಮ್ ಇರಬಹುದು, ಡ್ಯಾಮ್ಗಳಿರಬಹುದು, ಅವನ್ನೆಲ್ಲ ಇಲಾಖೆ ಒಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಅವನ್ನೆಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ. ಮತ್ತೆ ಒಟ್ಟಾರೆ ಏನ್ ಹೇಳ್ತೀರಿ ಈಗ ರೈತರಿಗೆ? ಒಟ್ಟಾರೆ ರೈತರಿಗೆ ನಾನು ಹೇಳೋದಿಷ್ಟೇ, ಕೃಷಿ ಇಲಾಖೆಯಿಂದ ರೈತರಿಗೆ ಎಲ್ಲ ಸೌಲಭ್ಯಗಳು ಇದಾವೆ. ರೈತರಿದ್ದವರು ನೀವು ತಮ್ಮ ಒಂದು ಹುಬ್ಳಿ ಮಟ್ಟದಲ್ಲಿರುವಂತ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ನಿಯಮಿತವಾಗಿ ಭೇಟಿ ಕೊಡ್ತಾ ಇದ್ದು ಅಲ್ಲಿ ಇರುವಂತ ಸೌಲಭ್ಯಗಳನ್ನ ತೆಗೆದುಕೊಳ್ಳಲು ನಾನು ಕೋರ್ತೀನಿ. ಮುಖ್ಯವಾಗಿ ಕೇವಲ ಸೌಲಭ್ಯಗಳನ್ನಷ್ಟೇ ತಗೊಳ್ಳಲ್ಲ, ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವರಲ್ಲಿರುವಂತಹ ಒಂದು ಜ್ಞಾನವನ್ನ ನಾವು ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿಯ ಟೆಕ್ನಾಲಜಿಗಳನ್ನ ನಾವು ಅಳವಡಿಸಿಕೊಳ್ಬೇಕು, ಯಾವ ರೀತಿ ಟೆಕ್ನಾಲಜಿಗಳನ್ನ ನಾವು ಅಳಿಸಿಕೊಂಡು ನಮ್ಮ ಒಂದು ಬೆಳೆಯ ಒಂದು ಉತ್ಪಾದನೆ ನಾವು ಹೆಚ್ಚಿಗೆ ಮಾಡಿಕೊಳ್ಬಹುದು, ತನ್ಮೂಲಕ ನಾವು ಯಾವ ರೀತಿ ನಾವು ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ವಿಷಯಗಳನ್ನ ಮೊದಲು ರೈತರ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ತಮ್ಮ ಮೂಲಕ ಈ ಒಂದು ಹೇಳಿಕೆ ಇಷ್ಟಪಡ್ತೀನಿ. ಕೇವಲ ಸೌಲಭ್ಯವನ್ನ ತೆಗೆದುಕೊಳ್ಳಿಕ್ಕೆ ಮಾತ್ರ ಒಂದು ರೈತ ಸಂಪರ್ಕ ಕೇಂದ್ರವನ್ನ ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಳ್ಳದೆ ಅವರಲ್ಲಿರುವಂತಹ ಜ್ಞಾನವನ್ನ ಬಳಕೆ ಮಾಡಿಕೊಂಡು ತಮ್ಮ ಆದಾಯವನ್ನ ಹೆಚ್ಚಿಗೆ ಮಾಡಿಕೊಂಡು ಅಂದ್ರೆ ತಾಂತ್ರಿಕತೆಗಳನ್ನ ಹೊಸ ಹೊಸ ತಾಂತ್ರಿಕತೆಗಳನ್ನ ಅಂದ್ರೆ ಒಂದು ಬೆಳೆಯನ್ನು ಬೆಳಿಲಿಕ್ಕೆ ಅದಕ್ಕೆ ಸುಮಾರು ತಾಂತ್ರಿಕತೆಗಳು ಇರ್ತವೆ, ಸಣ್ಣ ಪುಟ್ಟ ತಾಂತ್ರಿಕತೆಗಳನ್ನ ನಾವು ಅಳವಡಿಸಿಕೊಂಡ್ರು ಸಹಿತ ನಾವು 4-5 ಕ್ವಿಂಟಲ್ ಮಟ ತಾನು ನಾವು ಒಂದು ಇಳುವರಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳಬಹುದು ರೈತರಾದಂತವ್ರು. ಅಂತ ಒಂದು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಗೊಬ್ಬರಗಳನ್ನ ನಾವು ಯಾವ ರೀತಿ ಉಪಯೋಗ ಮಾಡಬೇಕು, ಸಾವಯವ ಗೊಬ್ಬರಗಳನ್ನ ನಾವು ಎಷ್ಟು ಉಪಯೋಗ ಮಾಡಿಕೊಳ್ಬೇಕು, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಇದರಲ್ಲಿ ಬೆಳೆಗಳಿಗೆ ರೋಗಗಳು ಬರ್ತವೆ ಅವನ್ನ ನಾವು ಯಾವ್ಯಾವ ರೀತಿ ಐಡೆಂಟಿಫೈ ಮಾಡಿಕೊಳ್ಬೇಕು, ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಗಳನ್ನು ಕೃಷಿ ಇಲಾಖೆಯಿಂದ ತೆಗೆದುಕೊಳ್ಬೇಕು. ಅವನ್ನೆಲ್ಲ ತಗೊಂಡು

ನಮ್ದು ವ್ಯವಹಾರ ಒಂದು ಅಡಿಕೆ ಇರ್ಬೋದು, ಏಲಕ್ಕಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಯಾವುದೇ ಇದ್ರೂ ಇಲ್ಲಿ ಭತ್ತ ಅಂದರೆ ಇಲ್ಲಿ ಮಾರ್ಕೆಟ್ ಇಲ್ಲ, ಹಾಗಾಗಿ ನಾವು ಹೊರಗಡೆ ಅದನ್ನೊಂದು ಮಾರಾಟ ಮಾಡ್ತೀವಿ, ಬಿಟ್ಟರೆ ಎಲ್ಲನೂ ಎ ಪಿ ಎಂ ಸಿ ಮುಖಾಂತರನೇ ನಾವು ಮಾರಾಟ ಮಾಡ್ತೀವಿ. ಕೆಲವೊಂದು ಜನ ಅಲ್ಲೇ ಊರಲ್ಲೇ ಮಾರಾಟ ಮಾಡ್ತಿರ್ತಾರ? ಹಾಂ, ಅಂಥವ್ರು ಕಡಿಮೆ ರ್ಯಾರ್ ಸರ್, ಇವತ್ತಿನ ಕಾಲದಲ್ಲಿ ಬಹಳ ಕಡಿಮೆ, ಯಾರು ಮಾರಲ್ಲ, ಬಹಳ ಕಡಿಮೆ. ಒಂದ್ ಕ್ವಿಂಟಲ್ ಆದ್ರೂ ತಗೊಂಡ್ಬರ್ತಾರೆ? ಒಂದ್ ಕ್ವಿಂಟಲ್ 50 ಕೆಜಿ ಆದ್ರೂ ತರೋರಿದ್ದಾರೆ, 10 ಕೆಜಿನೂ ತರೋರಿದ್ದಾರೆ. ಹೌದು, ಮತ್ತೆ ನಾವು ಇಲ್ಲಿ ಎ ಪಿ ಎಂ ಸಿ ನಮ್ಮ ಸುತ್ತಮುತ್ತಲಿಂದ ನಾವು ಅವೇರ್ನೆಸ್ ಮಾಡಿ ನೀವು 10 ಕೆಜಿ ಇದ್ರೂ ತಂದ್ರೆ ಅಂದ್ರೆ ಈಗ ಅತಿಕ್ರಮಣದಾರರೆಲ್ಲ ಕೆಲವೊಬ್ಬರು ಬೆಳೀತಾ ಇದಾರೆ, ಅವ್ರಿಗೆ ರೈತರು ಅಂತ ಪಟ್ಟ ಇಲ್ಲ, ಹಾಗಾಗಿ ಆದ್ರೆ ಇಲ್ಲಿ ಅವರಿಗೆ ರೇಷನ್ ಕಾರ್ಡ್ ಮುಖಾಂತರ ಅಥವಾ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಅವ್ರಿಗೊಂದು ಮೆಂಬರ್ಶಿಪ್ ಮಾಡಿ 10 ಕೆಜಿ ಅಡಿಕೆನು ಮಾರಿಸಿದೀವಿ ತಂದು. ಎಪಿಎಂಸಿ ಮಾರಾಟ ಮಾಡೋದ್ರಿಂದ ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ? ಹೌದು ಸರ್, ಖಂಡಿತವಾಗಿ ಸಿಗುತ್ತೆ, ಖಂಡಿತವಾಗಿ ಬೆಲೆ ಸಿಗುತ್ತೆ, ತೂಕ ಸಿಗುತ್ತೆ, ಸರಿಯಾದ ದರ ಸಿಗುತ್ತೆ, ಆಮೇಲೆ ನಮ್ಮ ಪೇಮೆಂಟು ಕರೆಕ್ಟ್ ಆದ ಟೈಮಿಗೆ ಸಿಗುತ್ತೆ. ಒಳ್ಳೇದು. ಮಹಾಬಲೇಶ್ವರ್ ಭಟ್ ಅವರು ಇಲ್ಲಿ ತನಕ ನಿಮ್ಮ ನಮ್ಮ ಜೊತೆಗಿದ್ದು, ಒಟ್ಟು ಅಡಿಕೆ ಸಂಸ್ಕರಣೆ, ವರ್ಗೀಕರಣ, ಅದ್ರ ಮಾರಾಟ ಹೇಗೆ ಮಾಡಿದರೆ ರೈತರಿಗೆ ಅನುಕೂಲ ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಅಡಿಕೆ ಸಂಸ್ಕರಣೆ ಮತ್ತು ವರ್ಗೀಕರಣ, ಯಲ್ಲಾಪುರ ಮಹಾಬಲೇಶ್ವರ ಜಿ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಗಮಲಾಬಾಯಿ ರಾಠೋಡ್ ಹಾಗೂ ಬಳಗದವರಿಂದ ಲಮಾಣಿ ಸಮುದಾಯದ ಹಾಡುಗಳು. ಕೈಯ ಅಂತಳಗೆ

ಯಡಿ ದೇವಳೆ ಮೂಗ ಚಲರೋತ ಯಡಿ ದೇವಳೆ ಮೂಗ ಚಲರೋತ ಯಡಿ ದೇವಳೆ ಮೂಗ ಕಲರೋತ ಯಡಿ ದೇವಳೆ ಮೂಗ ಕಲರೋತ ಯಡಿ ಬರಿ